ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ಕ್ರಿಕೆಟ್ ಕಾರ್ಯಕ್ರಮವನ್ನು. ಅಫ್ಘಾನಿಸ್ತಾನ್ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆಯುವ ಐಸಿಸಿ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮತ್ತು ಕರಾವಳಿಯ 3 ಜಿಲ್ಲೆಗಳಿಗೆ ಉಷ್ಣ ಅಲೆಯ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ. ಕಾರವಾರದಲ್ಲಿ ಗರಿಷ್ಠ 38 ಡಿಗ್ರಿ ಉಷ್ಣಾಂಶ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಧ್ಯಾನ್ ಸೆ ಸುನೋ ಬ್ರೋ, ಧ್ಯಾನ್ ಸೆ ಸುನೋ, ಆದತೆ ಬದಲೋ ಸ್ಮಾರ್ಟ್ ಡ್ರೈವ್ ತುಂತರು 60 ಸೆಕಂ ಜ್ಯಾದಾ ಹೋ ಸ್ಪೀಡ್ ತೋ ಜ್ಯಾದಾ ಮೈಲೇಜ್ ಇಸ್ ಗ್ಯಾರಂಟೀಡ್. ಸಿಗ್ನಲ್ ಪೆ ರುಕೋಗೆ ತೋ ಯಾದ್ ರಖೋ ಇಗ್ನಿಷನ್ ಕೋ ಕ್ವಿಕ್ಲಿ ಆಫ್ ಕರೋ ರೇಸ್ ಮತ್ ಕರೋ ಅಕ್ಸಿಲರೇಟ್ ಮತ್ ಕರೋ ಫಿಜುಲ್ ಮೇ ಫ್ಯೂಲ್ ಖರ್ಚ್ ನಾ ಕರೋ ಕ್ಲಚ್ ಕಮ್ ದಬಾವ್ ಬ್ರೇಕ್ ಕಮ್ ಲಗಾವ್ ಧೀರೆ ಧೀರೆ ಚಲೋ ರಶ್ ಡ್ರೈವ್ ನಾ ಕರೋ ಧ್ಯಾನ್ ಸೆ ಸುನೋ ಬ್ರೋ ಧ್ಯಾನ್ ಸೆ ಸುನೋ ಫ್ಯೂಲ್ ಬಚಾನೆ ಕೀ ಕೋಶಿಶ್ ತುಮ್ ಕರೋ ಡ್ರೈವ್ ಸ್ಮಾರ್ಟ್ಲಿ ಕನ್ಸರ್ವ್ ಎನರ್ಜಿ ಇಶ್ಯೂಡ್ ಇನ್ ಪಬ್ಲಿಕ್ ಇಂಟರೆಸ್ಟ್ ಬೈ ಆಯಿಲ್ ಅಂಡ್ ಗ್ಯಾಸ್ ಮಾರ್ಕೆಟಿಂಗ್ ಕಂಪನೀಸ್ ಇನ್ ಪಬ್ಲಿಕ್ ಸೆಕ್ಟರ್. ಏಕ್ ದೌರ್ ವೋ ಭೀ ಥಾ ಕಿತ್ನಾ ಘಾಯಲ್ ಹೋತಾ ಥಾ ಕಿಸಾನ್ ಕಾ ಸ್ವಾಭಿಮಾನ್ ಜಬ್ ಜಬ್ ವೋ ಲೇತಾ ಥಾ ಪೈಸೆ ಉಧಾರ್ ಪರ್ ಅಬ್ ವೋ ದೌರ್ ನಹೀ 6 ಸಾಲ್ ಸೆ ಪ್ರಧಾನ ಮಂತ್ರಿ ಮೋದಿ ಜೀ ಪಿಎಂ ಕಿಸಾನ್ ಸಮ್ಮಾನ್ ಕೆ 6,000 ರೂಪಾಯಿ ಕಿಸಾನೋ ಕೆ ಖಾತೋ ಮೇ ಡಾಲ್ ರಹೇ ಹೈ. ಕಿಸಾನೋ ಕೋ ಕರೀಬ 3.5 ಲಾಖ ಕರೋಡ್ ರೂಪಾಯಿ ಕಿ ಸಮ್ಮಾನ್ ರಾಶಿ ಮಿಲಿ. ಮಹಿಳಾ ಕಿಸಾನೋ ಕಿ ಭೀ ಭಾಗೀದಾರಿ ಬಢಿ. ದೇಶ ಕೆ 85% ಸೆ ಅಧಿಕ ಛೋಟೆ ಔರ್ ಸೀಮಾಂತ್ ಕಿಸಾನ್ ಲಾಭಾರ್ಥಿ ಬನೆ. ಬೀಜ ಸೆ ಬಾಜಾರ್ ತಕ್ ಕಿಸಾನ್ ಕೆ ಸಾಥ್ ಹರ್ ಕದಮ್ ಪಿಎಂ ಮೋದಿ ಖಡೆ ಹೈ. ಇಸಿಲಿಯೆ ಪಿಛಲೆ 10 ಸಾಲೋ ಮೇ 20 ಲಾಖ ಕರೋಡ್ ಸೆ ಅಧಿಕ ರೂಪಾಯೋ ಸೆ MSP ಪರ್ ಐತಿಹಾಸಿಕ ಖರೀದ್ ಹುಯಿ. 12 ಲಾಖ ಕರೋಡ್ ರೂಪಾಯಿ ಕಿ ಉರ್ವರಕ್ ಸಬ್ಸಿಡಿ ದಿ ಗಯಿ. ಕರೀಬ 25 ಕರೋಡ್ ಸಾಯಿಲ್ ಹೆಲ್ತ್ ಕಾರ್ಡ್ ಬನೆ ಔರ್ ಕೃಷಿ ಬಜೆಟ್ ಭೀ ಇಸ್ ಸಾಲ 1,27,000 ಕರೋಡ್ ರೂಪಾಯಿ ಸೆ ಜ್ಯಾದಾ ಪರ್ ಪಹುಂಚಾ. ತಭಿ ತೋ ಆಜ್ ಕಿಸಾನ್ ಕಾ ಸಾಹಸ್ ಔರ್ ಸಮ್ಮಾನ್ ಬಢಾ ಹೈ. ಪಿಎಂ ಕಿಸಾನ್ ಕೆ 6 ವರ್ಷ ಕಿಸಾನೋ ಕಾ ಉತ್ಕರ್ಷ. ಆಯುಷ್ವಾಣಿ ಆಯುಷ್ವಾಣಿ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಸೌರಿಕ್ಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಫೆಬ್ರವರಿ 11-27 ತಾರೀಖಿನವರೆಗೂ ಕ್ಯಾನ್ಸರ್ ಜಾಗೃತಿ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ ಬೆಳಗ್ಗೆ 9:05 ಹಾಗೂ ಮಧ್ಯಾಹ್ನ 1:20 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ ಬೆಳಗ್ಗೆ 8:55 ಹಾಗೂ 10:45 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಬೆಳಗ್ಗೆ 7:30 ಹಾಗೂ ಮಧ್ಯಾಹ್ನ 1:02 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭರವಸೆ ಹೊನಲು. ಸಮಗ್ರ ಆರೋಗ್ಯದ ಮಾಹಿತಿ ಸರಣಿ ಭರವಸೆ ಹೊನಲು ಪ್ರತಿ ಸೋಮವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ಹಾಗೂ ಪ್ರತಿ ಗುರುವಾರ ಬೆಳಗ್ಗೆ 7:15 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ ಭರವಸೆ ಹೊನಲು. ತಪ್ಪದೇ ಕೇಳಿ, ಭರವಸೆ ಹೊನಲು, ವೈದ್ಯರ ಕಿವಿ ಮಾತು. ಸ್ನೇಹಿತರೆ, ಇದು ಆಕಾಶವಾಣಿ ಬೆಂಗಳೂರು 101.3 FM. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ಮೂಡಿ ಬರಲಿದೆ, ಕೃಷಿ ರಂಗ. ಮೊಲ ಸಾಕಾಣಿಕೆ ಕುರಿತು ಡಾಕ್ಟರ್ ಸುಮಾ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಆತ್ಮೀಯ ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯ ಉಪಕಸುಬು, ಇದರಲ್ಲಿ ಅನೇಕ ಕಸುಬುಗಳ ಬಗ್ಗೆ ನಾವು ಮಾಹಿತಿಯನ್ನು ಕೇಳ್ತಾ ಇದ್ದೇವೆ. ರೈತರು ಕೂಡ ಮುಖ್ಯ ರೈತಾಪಿಯ ಉದ್ಯೋಗದ ಜೊತೆಗೆ ತಮ್ಮದೇ ಆದ ಒಂದು ಸ್ವಂತ ಉದ್ಯೋಗ, ಅಂದರೆ ಈಗ ಕುರಿ ಸಾಕಾಣಿಕೆ ಇರ್ಬೋದು, ಮೊಲ ಸಾಕಾಣಿಕೆ ಇರ್ಬೋದು, ಕಾಂಪೋಸ್ಟ್ ತಯಾರಿಕೆ ಇರ್ಬೋದು, ಅಥವಾ ಹೀಗೆ ಹತ್ತಾರು ಕೃಷಿಯ ಉಪಕಸುಬುಗಳು ನಮ್ಮ ಎದುರಿಗಿದ್ದಾವೆ. ಯಾವುದೇ ಒಂದು ಕೃಷಿಯ ಜೊತೆಗೆ ಈ ಒಂದು ಉಪಕಸುಬನ್ನು ಅಳವಡಿಸಿಕೊಂಡಾಗ ರೈತರ ಆದಾಯ ಇನ್ನೂ ಹೆಚ್ಚಾಗ್ತದೆ, ತಮ್ಮ ಆದಾಯವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಬಹುದು ಅನ್ನೋ ಒಂದು ಖುಷಿ ಕೂಡ ನಮ್ಮ ರೈತ ಬಾಂಧವರಲ್ಲಿದೆ. ಹಾಗಿದ್ರೆ ಬನ್ನಿ, ಕೃಷಿಯ ಜೊತೆಗೆ ಮೊಲ ಸಾಕಾಣಿಕೆ ಮಾಡಿದ್ರೆ ಹೇಗೆ, ಅಥವಾ ಕುರಿ ಸಾಕಾಣಿಕೆ ಮಾಡಿದ್ರೆ ಹೇಗೆ, ಕೋಳಿ ಸಾಕಾಣಿಕೆ ಮಾಡಿಕೊಂಡು ಹೋದ್ರೆ ಹೇಗೆ, ಈ ಉಪಕಸುಬನ್ನು ಕೃಷಿಯ ಜೊತೆಗೆ ಅಳವಡಿಸಿಕೊಂಡಾಗ ತಮ್ಮದು ಖರ್ಚು ವೆಚ್ಚ ಸ್ವಲ್ಪ ಕಡಿಮೆ ಆಗ್ತದೆ, ಆ ಒಂದು ಉಪಕಸುಬಿಗೆ ನೀವು ಹೆಚ್ಚು ಇನ್ವೆಸ್ಟ್ ಮಾಡೋದು ಅಥವಾ ಹಣ ತೊಡಗಿಸಿಕೊಳ್ಳುವ, ಬಂಡವಾಳ ಹಾಕುವ ಅವಶ್ಯಕತೆ ಬರೋದಿಲ್ಲ. ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಜೊತೆ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುಮಯನ್ ಮೇಡಮ್ ಅವರು ಆಗಮಿಸಿದ್ದಾರೆ. ಪಶುಸಂಗೋಪನಾ ಪಾಲಿಟೆಕ್ನಿಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಸುಮಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಇವತ್ತು ನಮ್ಮ ರೈತ ಬಾಂಧವರಿಗೆ ಮೊಲ ಸಾಕಾಣಿಕೆ, ಈ ಉಪಕಸುಬಿನ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಏನು ಮೊಲ ಸಾಕಾಣಿಕೆಯಲ್ಲಿ ಏನೇನು ಅವಶ್ಯಕತೆ ಬೇಕು, ಮೊಲ ಸಾಕಾಣಿಕೆ ಮಾಡುವ ಪ್ರಾಮುಖ್ಯತೆ ಏನು, ಹೇಳಿ ಒಂದೊಂದಾಗಿ. ಮೊಲ ಒಂದು ವನ್ಯಜೀವಿ, ಆದರೆ ಇದನ್ನು ಸಾಕುಪ್ರಾಣಿಯಾಗಿ ಹಾಗೂ ಹವ್ಯಾಸಕ್ಕಾಗಿಯೂ ಸಾಕೋರು. ಉದ್ಯಾನವನಗಳಲ್ಲಿ, ಮೃಗಾಲಯಗಳಲ್ಲಿ ಹತ್ತಾರು ಮೊಲಗಳನ್ನು ಸಾಕೋದುಂಟು. ಮೊಲಗಳನ್ನು ಸಾಕಲು ಬಹಳ ಶ್ರಮ ಪಡಬೇಕಾಗಿಲ್ಲ. ಗೃಹಿಣಿಯರು, ಮಕ್ಕಳು ಹಾಗೂ ವೃದ್ಧರೂ ಸಹ ತಮ್ಮ ಬಿಡುವಿನ ವೇಳೆಯಲ್ಲಿ ನಿಭಾಯಿಸಬಹುದಾದಂತಹ ಮೊಲ ಸಾಕಾಣಿಕೆಯು ಖುಷ್ಕಿ ಬೇಸಾಯ ಪ್ರದೇಶದಲ್ಲಂತೂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರಿಗೆ ಕುಟುಂಬದ ಆದಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಳ್ಳುವ ಉಪಯುಕ್ತ ಮಾರ್ಗವಾಗಿದೆ ಅಂತ ಹೇಳಬಹುದು. ಈಗ ಯಾವುದೇ ಒಂದು ರೈತರ ಆದಾಯ ದ್ವಿಗುಣಗೊಳಿಸಬೇಕಾದ್ರೆ ಉಪಕಸುಬು ಕೃಷಿಯ ಜೊತೆಗೆ ಹೆಚ್ಚು ಬೆಂಬಲವನ್ನು ಕೊಡ್ತದೆ. ತಮ್ಮ ಮೊಲ ಸಾಕಾಣಿಕೆಯ ಆರ್ಥಿಕ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಸುಮಾರೇ. ಮೊಲಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕಿದರೆ ಒಂದು ಲಾಭದಾಯಕ ಸ್ವತಂತ್ರ ಉದ್ಯೋಗವಾಗಬಲ್ಲದು ಅಂತ ಹೇಳಬಹುದು. ಮನೆಯ ಹಿತ್ತಲಿನಲ್ಲಿ 5 ಹೆಣ್ಣು ಮೊಲಗಳೊಂದಿಗೆ ಒಂದು ಗಂಡು ಮೊಲವನ್ನು ಸಾಕಿದರೆ ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು ಮಾಂಸೋತ್ಪಾದನೆ ಮಾಡಬಹುದು. ಸುಮಾರು 120-150 ಮೊಲಗಳ ಪಾಲನೆಯು ಒಬ್ಬ ವ್ಯಕ್ತಿಗೆ ಅರೆಕಾಲಿಕ ಉದ್ಯೋಗವಾಗಿದೆ ಅಂತ ಹೇಳ್ತೀನಿ. ಮೊಲಗಳ ಪಾಲನೆಗೆ ವಿಶಾಲವಾದ ಪ್ರದೇಶವೇನೂ ಬೇಕಾಗೋದಿಲ್ಲ, ಹೆಚ್ಚು ದೈಹಿಕ ಶ್ರಮವೂ ಬೇಕಾಗಿಲ್ಲ. ಮೊಲಗಳು ಸದ್ದು ಗದ್ದಲ ಮಾಡದ ಮೂಕ ಪ್ರಾಣಿಗಳು ಅಂತಾನೆ ಹೇಳ್ಬೋದು. ಸುಧಾರಿತ ನಿರ್ವಹಣಾ ವಿಧಾನಗಳನ್ನು ಅಳವಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ಸಾಕಿದರೆ ನಗರಗಳಲ್ಲಿಯೂ ಸಹ, ಜನಸಂದಣಿ ಇರುವ ಜಾಗದಲ್ಲಿಯೂ ಸಹ ಯಾವ ಅಭ್ಯಂತರವಿಲ್ಲದೆ ಮೊಲ ಸಾಕಾಣಿಕೆಯನ್ನು ನಾವು ಮಾಡಬಹುದು. ವಸತಿ ಸಾಧನ ಸಲಕರಣೆಗಳಿಗಾಗಿ ಹೆಚ್ಚು ಬಂಡವಾಳವನ್ನೂ ಬೇಕಾಗಿಲ್ಲ. ನಿರ್ವಹಣೆಯೂ ಸುಲಭ. ಆದ್ರಿಂದ ಯುವಕರ ಆರ್ಥಿಕ ಚಟುವಟಿಕೆಗಳಲ್ಲಿ ಮೊಲ ಸಾಕಾಣಿಕೆಯು ಒಂದಾಗಬಲ್ಲದು ಅಂತ ಹೇಳ್ಬೋದು. ಈಗ ಮೊಲ ಸಾಕಾಣಿಕೆ ಉದ್ದೇಶ ಯಾವ ಉದ್ದೇಶದಿಂದ ನಾವು ಸಾಕಬೇಕಾಗತ್ತೆ? ಮೊದಲನೆಯ ವಿಶ್ವಯುದ್ಧದ ವೇಳೆಯಲ್ಲಿ ಆಹಾರದ ಕೊರತೆಯನ್ನು ನೀಗಿಸಲು ಮೊಲದ ಮಾಂಸವನ್ನು ಪೂರೈಸಲಾಗಿತ್ತಂತೆ. ಮಾನವನು ಉಪಯೋಗಿಸಲಾದ ಆಹಾರ ವಸ್ತುಗಳನ್ನು ಬಳಸಿಕೊಂಡು ಮೊಲಗಳು ಪೌಷ್ಟಿಕಾಂಶಯುಕ್ತ ಮಾಂಸವನ್ನು ಉತ್ಪಾದನೆ ಮಾಡಿಕೊಡುತ್ತವೆ. ಮೊಲದ ಮಾಂಸದ ವಿಶೇಷ ಗುಣಗಳನ್ನು ಅರಿತ ಜನರು ಕ್ರಮೇಣ ಮೊಲಗಳ ಪಾಲನೆಯನ್ನು ಪ್ರಾರಂಭ ಮಾಡಿದರೆ ಅಂತ ಹೇಳಬಹುದು. ಮಾಂಸದ ಉತ್ಪಾದನಾ ವೆಚ್ಚವು ಉಳಿಸಿದ ಪ್ರಾಣಿಗಳಿಗಿಂತ ಉಳಿದ ಇತರ ಪ್ರಾಣಿಗಳಿಗಿಂತ ಸಹ ಇದು ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು. ಮಾಂಸದಲ್ಲಿ ಹೆಚ್ಚು ಸಸಾರಜನಕವಿದ್ದು ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ. ನವಿರಾದ ಕಣಯುಕ್ತ ರಚನೆಯನ್ನು ಹೊಂದಿದ್ದು ವಿವಿಧ ರೀತಿಯಲ್ಲಿ ಇದನ್ನು ಬೇಯಿಸಿ ಬಳಸಬಹುದಾಗಿದೆ. ಉಣ್ಣೆ, ತುಪ್ಪಳ ಮತ್ತು ಚರ್ಮ ಉತ್ಪಾದನೆಗೂ ಸಹ ಮೊಲ ಸಾಕಾಣಿಕೆಯನ್ನು ನಾವು ಕೈಗೊಳ್ಳಬಹುದು. ನಯವಾದ ತೊಗಲಿನಿಂದ ಕೈಚೀಲಗಳು, ಪರ್ಸ್ಗಳು, ಕೈಗವಸಗಳು, ಗೊಂಬೆಗಳು, ಟೋಪಿಗಳು ಮುಂತಾದವುಗಳನ್ನು ತಯಾರಿಸಬಹುದು. ಮಹಿಳೆಯರು ಇವುಗಳ ತಯಾರಿಕೆಯನ್ನು ಒಂದು ಗೃಹ ಕೈಗಾರಿಕೆಯನ್ನಾಗಿ ಸಹ ಅಳವಡಿಸಿಕೊಂಡು ಕುಟುಂಬದ ಆದಾಯವನ್ನು ತಾವು ಹೆಚ್ಚಿಸಿಕೊಳ್ಬಹುದು. ಮತ್ತೆ ಇನ್ನೊಂದು ಹೇಳೋದು ಆದ್ರೆ, ಸಂಶೋಧನೆಗಾಗಿ ಪ್ರಯೋಗಾಲಯಗಳಲ್ಲಿ ಮೊಲಗಳನ್ನು ಹೇರಳವಾಗಿ ಬಳಸ್ತಾ ಇದ್ದಾರೆ. ಮಾನವ ಮತ್ತು ಇತರ ಪ್ರಾಣಿಗಳ ಒಳಿತಿಗಾಗಿ ಮೊಲದ ಕೊಡುಗೆ ಹೇಳತೀರದು ಅಂತಾನೆ ಹೌದು. ಆಹಾರ ವಿಜ್ಞಾನದ ಪ್ರಯೋಗಾಲಯಗಳು, ಪ್ರಯೋಗಗಳು, ಔಷಧಗಳ ಪರಿಣಾಮಗಳು, ಗರ್ಭಾವಸ್ಥೆಯ ಪರೀಕ್ಷೆಗಳು, ಅನುವಂಶೀಯತೆ ಹಾಗೂ ರೋಗ ವಿಧಾನ ಮುಂತಾದ ವಿಷಯಗಳನ್ನು ಕುರಿತಾದ ಸಂಶೋಧನೆಗಳಿಗಾಗಿ ಮೊಲಗಳನ್ನು ಉಪಯೋಗಿಸಲಾಗುತ್ತಿದೆ. ರಕ್ತ ಪ್ರತಿಸಾರಗಳ ಉತ್ಪಾದನೆಗಳನ್ನು ಮೊಲಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸುತ್ತಿದ್ದಾರೆ ಈ ಉತ್ಪಾದನೆಗಾಗಿ. ಡಾಕ್ಟರ್ ಸುಮಾ ಅವರೇ, ಈಗ ಸಾಕಾಣಿಕೆ ಮಾಡುವಾಗ ಹೆಚ್ಚು ಹೆಚ್ಚು ಮೊಲಗಳ ಸಂಖ್ಯೆ ಹೆಚ್ಚು ಆಗಬೇಕಂದ್ರೆ, ಸಾಕಾಣಿಕೆ ಯಶಸ್ಸು ಒಬ್ಬ ರೈತರು ಕಂಡುಕೋಬೇಕಂದ್ರೆ ಮೊಲ ಸಾಕಾಣಿಕೆಯ ಯಶಸ್ಸು ಹೇಗೆ, ಈ ಬಗ್ಗೆ ಹೇಳಿ. ಮೊಲ ಸಾಕಾಣಿಕೆಯಲ್ಲಿ ಯಶಸ್ಸು ಮುಖ್ಯವಾಗಿ ವ್ಯಾಪಾರಿ ಶಕ್ತಿ, ಮಾರುಕಟ್ಟೆ ಅನುಕೂಲತೆಗಳು, ತಿಳುವಳಿಕೆ ಮತ್ತು ಅನುಭವ, ಬಂಡವಾಳ, ಮೊಲದ ತಳಿ, ಸಾಮಗ್ರಿಗಳನ್ನು ಅವಲಂಬಿಸಿರುತ್ತದೆ. ಇವುಗಳಲ್ಲಿ ಯಾವುದೊಂದಾದರೂ ಕೊರತೆಯಿಂದಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ವಿಫಲತೆಗಳು ಕಂಡುಬರಬಹುದು. ಆದ್ದರಿಂದ ಪ್ರಾರಂಭದಲ್ಲಿಯೇ ಒಳ್ಳೆಯ ಯೋಜನೆ, ಮುಂದಾಲೋಚನೆ ಮತ್ತು ಗುರಿಯ ಬಗ್ಗೆ ಹೆಚ್ಚಿನ ಅರಿವಿರಬೇಕು. ಪಟ್ಟಣಗಳು ಮತ್ತು ದೊಡ್ಡ ಊರುಗಳ ಸಮೀಪದಲ್ಲಿರುವ ಹಳ್ಳಿಗಳಲ್ಲಿ ಅವಶ್ಯಕವಾದ ಸಾಕಣೆ ಸೌಲಭ್ಯಗಳು ದೊರೆತು ಮಾರಾಟಕ್ಕೆ ಅನುಕೂಲವಾಗುವುದರಿಂದ ಮಾಂಸದ ಉತ್ಪಾದನೆಗೆ ಹೆಚ್ಚು ಲಾಭದಾಯಕವಾಗಬಲ್ಲದು. ಇನ್ನು ಒಳನಾಡಿನ ಹಳ್ಳಿಗಳಲ್ಲಿ ಮೊಲ ಸಾಕುವವರು ಉಣ್ಣೆಯ ಉತ್ಪಾದನೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕಾಗುತ್ತೆ. ಏಕೆಂದ್ರೆ ಇಂತಹ ಸ್ಥಳಗಳಿಂದ ಉಣ್ಣೆಯನ್ನು ಹೆಚ್ಚಿನ ಖರ್ಚಿಲ್ಲದೆ ಸಾಗಿಸಬಹುದು. ಈಗ ಮೊಲ ಸಾಕಾಣಿಕೆ ಮಾಡುವಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಸಾಕಾಣಿಕೆ ಮಾಡುವವರು ಬೇರೆ ಬೇರೆ ತಳಿಗಳನ್ನ ಸಾಕಬೇಕಾಗುತ್ತೆ. ಯಾವ್ಯಾವ ತಳಿಗಳು ಈಗ ಕೃಷಿ ಮಾಡುವ ಉಪಕಸುಬನ್ನು ಆಯ್ದುಕೊಂಡವರಿಗೆ ಸೂಕ್ತ ಅಂತೀರಿ ಡಾಕ್ಟರ್ ಅವರೇ? ಮೊಲದ ತಳಿಗಳನ್ನು ನಾವು ಮುಖ್ಯವಾಗಿ ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ ಹೇಳೋದಾದ್ರೆ ಮಾಂಸದ ತಳಿಗಳು. ಈ ಮಾಂಸದ ತಳಿಗಳಲ್ಲಿ ಸ್ವಲ್ಪ ತಳಿಗಳು ಯಾವ್ಯಾವ ಅಂತ ಹೇಳ್ತೀನಿ ತಮ್ಗೆ. ನ್ಯೂಜಿಲೆಂಡ್ ಬಿಳಿ, ನ್ಯೂಜಿಲೆಂಡ್ ಕೆಂಪು, ಕ್ಯಾಲಿಫೋರ್ನಿಯಾ ಬಿಳಿ, ಜಯಂಟ್ ಬ್ಲ್ಯಾಕ್, ಸೋವಿಯತ್ ಚಿಂಚಿಲ, ಡಚ್ ತಳಿ, ಬೆಲ್ಜಿಯಂ ತಳಿ ಮುಂತಾದವು. ಇನ್ನು ಎರಡನೇ ವಿಭಾಗ ಅಂತ ಹೇಳೋದಾದ್ರೆ ಉಣ್ಣೆ ಮತ್ತು ತುಪ್ಪಳ ಚರ್ಮಕ್ಕಾಗಿ ಸಾಕುವ ತಳಿಗಳು ಅಂತ ಹೇಳ್ತೀವಿ. ಇವುಗಳಲ್ಲಿ ಯಾವ್ದ್ಯಾವ್ದು ಅಂದ್ರೆ ಅಂಗೋರಾ ಮೊದಲನೇದಾಗಿ ಅಂತ ಹೇಳ್ತೀವಿ. ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಈ ತಳಿಯ ಮೊಲಗಳನ್ನು ಅಭಿವೃದ್ಧಿಪಡಿಸಿ ಆಯಾ ದೇಶದ ಹೆಸರಿಂದಲೇ ಈ ತಳಿಗಳನ್ನ ಕರೀತಾ ಇದ್ದಾರೆ. ಈಗ ಉದಾಹರಣೆ ಹೇಳೋದಾದ್ರೆ ಇಂಗ್ಲಿಷ್ ಅಂಗೋರಾ, ರಷ್ಯನ್ ಅಂಗೋರಾ, ಫ್ರೆಂಚ್ ಅಂಗೋರಾ, ಜರ್ಮನ್ ಅಂಗೋರಾ ಇತ್ಯಾದಿಗಳು. ಇನ್ನು ಕೊನೆ ವಿಭಾಗ ಅಂತ ಹೇಳೋದಾದ್ರೆ ವಿನೋದಕ್ಕಾಗಿ ಸಾಕುವ ತಳಿಗಳು ಅಂತ ಹೇಳ್ತೀವಿ. ಅವುಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಅಂದ್ರೆ ಡಚ್ ತಳಿಗಳಾಗಬಹುದು, ಫ್ಲಾರಿಡಾ ಬಿಳಿ ಅಥವಾ ಟಾನ್, ಇಂಗ್ಲಿಷ್ ಕಪ್ಪು, ಇಂಗ್ಲಿಷ್ ಬಿಳಿ, ಈ ತರ ಹಲವಾರು ತಳಿಗಳನ್ನ ನಾವು ನೋಡ್ತಿದ್ದೀವಿ. ಈಗ ಮೊಲ ಸಾಕಾಣಿಕೆಯಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಯಾವ ತರ ಕಾಳಜಿ ವಹಿಸಬೇಕು? ಮೊಲಗಳನ್ನು ಸಂತಾನೋತ್ಪತ್ತಿಗೆ ತೊಡಗಿಸುವಾಗ ಅವುಗಳ ವಯಸ್ಸು, ಬೆಳವಣಿಗೆಯನ್ನು ಗಮನಿಸಬೇಕಾಗುತ್ತೆ. ಚಿಕ್ಕ ಗಾತ್ರದ ತಳಿಯ ಮೊಲಗಳು ಬೇಗನೆ ಅಂದ್ರೆ 5-6 ತಿಂಗಳ ವಯಸ್ಸಿನಲ್ಲಿ ಪ್ರೌಢಾವಸ್ಥೆಗೆ ಬರುತ್ತವೆ. ಮಧ್ಯಮ ಮತ್ತು ದೊಡ್ಡ ಗಾತ್ರದ ತಳಿಗಳು ಸ್ವಲ್ಪ ನಿಧಾನವಾಗಿ ಪ್ರೌಢಾವಸ್ಥೆಗೆ ಬರ್ತವೆ. ಮಾಂಸ ಅಥವಾ ಉಣ್ಣೆ ಉತ್ಪಾದನೆಯ ಮೊಲಗಳನ್ನು ವರ್ಷದಲ್ಲಿ ಸತತವಾಗಿ ಸಂತಾನೋತ್ಪತ್ತಿಗೆ ತೊಡಸ್ಕೋಬಹುದು. ತಾವು ಒಮ್ಮೆ ಮರಿ ಹಾಕಿದ ನಂತರ ಈ ಮೊಲಗಳು 21 ದಿನಗಳಲ್ಲಿ ಮತ್ತೆ ಹೆಣ್ಣು ಮೊಲ ಗಂಡಿನೊಂದಿಗೆ ಸಂಪರ್ಕಿಸಿದರೆ ವರ್ಷದಲ್ಲಿ 7 ಬಾರಿ ತಾವು ಮರಿಗಳನ್ನು ಪಡ್ಕೋಬಹುದು. ಈಗ ಮೊಲಗಳ ಸಾಕಾಣಿಕೆಯಲ್ಲಿ ಗರ್ಭಾವಸ್ಥೆ ಅವಧಿ ಎಷ್ಟಿರುತ್ತದೆ ಡಾಕ್ಟರ್ ಸುಮಾ ಅವರೇ? ಮೊಲಗಳಲ್ಲಿ ಗರ್ಭಾವಧಿಯು ಕೇವಲ 31-32 ದಿನಗಳು ಮಾತ್ರ ಇರುತ್ತೆ. ದೀರ್ಘ ಗರ್ಭಾವಧಿಯು ಕಡಿಮೆ ಮರಿಗಳ ಜನನವಾಗುವುದರ ಸಂಕೇತ ಅಂತ ನಾವು ಹೇಳ್ಬಹುದು. ಈ ಚಿಹ್ನೆನ ತಾವು ಗಮನಿಸಬೇಕಾಗುತ್ತೆ. ಇವುಗಳಲ್ಲಿ ಕೆಲವೇ ಮರಿಗಳು ದೊಡ್ಡ ಗಾತ್ರಕ್ಕೆ ಬೆಳೆದಿರಬಹುದು, ಇಲ್ಲವೇ ಕೆಲವೇ ಮರಿಗಳು ಹುಟ್ಟುವಾಗಲೇ ಸತ್ತಿರಬಹುದು ಸಹ. ಇನ್ನು ಮೊಲಗಳ ಏಕಕಾಲದಲ್ಲಿ 2-12 ಮರಿಗಳನ್ನು ಇರ್ತವೆ ಅಂತ ಹೇಳ್ತೀವಿ. ಈ ಮರಿಗಳನ್ನು ತಾಯಿಯಿಂದ 4 ವಾರಗಳ ವಯಸ್ಸಿನಲ್ಲಿ ಬೇರ್ಪಡಿಸಬಹುದು. ಪುನಃ ಅವು ಸಂತಾನೋತ್ಪತ್ತಿಗೆ ತೊಡಗಿಸಿದರೆ ವರ್ಷದಲ್ಲಿ ನಾವು ಸರಾಸರಿ ಆರಿಂದ ಏಳು ಸಾರಿ ಮರಿಗಳನ್ನ ನಾವು ಪಡ್ಕೊಬಹುದು. ಈಗ ಕೃಷಿ ಕಸಬು ಈಗ ಮೊಲ ಸಾಕಾಣಿಕೆ ಬಗ್ಗೆ ನಾವು ಹೇಳ್ತಾ ಇದ್ದೀರಿ. ಈಗ ಪ್ರತಿಯೊಂದು ಮೊಲ ಸಾಕಬೇಕಾದ್ರೆ ಅದಕ್ಕೆ ಸೂಕ್ತವಾದ ಒಂದು ವಸತಿಯನ್ನು ಕೂಡ ಕಲ್ಪಿಸಬೇಕಾಗುತ್ತೆ. ಯಾವ ತರ ವಸತಿಯನ್ನ ಮೊಲ ಸಾಕಾಣಿಕೆಯಲ್ಲಿ ನಾವು ಮಾಡಬೇಕಾಗುತ್ತೆ? ಮೊಲಗಳಿಗೆ ವಿಶೇಷವಾದ ಸೌಕರ್ಯಗಳು ಅಗತ್ಯವೇನಿರೋದಿಲ್ಲ. ಮನೆ ಹಿತ್ತಲು, ತೋಟ ಅಥವಾ ಹೊಲಗಳಲ್ಲಿರುವ ಗುಡಿಸಲುಗಳಲ್ಲಿ ಮೊಲಗಳು ಸ್ವೇಚ್ಛವಾಗಿ ಓಡಾಡಿಕೊಂಡು ಬೆಳೆದು ಬಿಡಬಹುದು. ಅಥವಾ ತಮ್ಮಲ್ಲಿ ಏನಾದರೂ ದೊರೆಯುವ ಸ್ವಲ್ಪ ಮರ ಅಥವಾ ತಂತಿ ಜಾಲರಿಯನ್ನು ಬಳಸಿಕೊಂಡು ಪಂಜರಗಳನ್ನು ಸಹ ತಾವು ನಿರ್ಮಿಸಿ ಅವುಗಳಿಗೆ ವಸತಿ ಕಲ್ಪಿಸಿಕೊಡಬಹುದು. ಅವುಗಳಲ್ಲಿ ಮೊಲಗಳನ್ನ ತಾವು ಪಂಜರಗಳಲ್ಲಿ ಬಿಡಬಹುದು. ಅಥವಾ ಲೋಹದ ತಂತಿಯ ಜಾಲರಿಯಿಂದ ಮಾಡಿದ ಪಂಜರಗಳನ್ನು ತಾವು ಬಳಸಬಹುದು. ಮಾರುಕಟ್ಟೆಯಲ್ಲೂ ಸಹ ಈ ಪಂಜರಗಳು ಲಭ್ಯವಿದ್ದಾವೆ. ತಾವು ಖರೀದಿಸಿ ಸಹ ಅವುಗಳನ್ನು ಇಡಬಹುದು. ಇನ್ನು ಮೊಲದ ಮನೆಯಲ್ಲಿ ಗಾಳಿ ಬೆಳಕು ಧಾರಾಳವಾಗಿ ಬರುವಂತಿರಬೇಕು ಮತ್ತು ನಾಯಿ, ಬೆಕ್ಕು ಹಾಗೂ ಇತರ ಭಕ್ಷಕ ಪ್ರಾಣಿಗಳಿಂದ ಇದು ರಕ್ಷಿಸುವಂತಿರಬೇಕು. ಹಳ್ಳಿಗಳಲ್ಲಿ ತಾವು ಸಾಕೋದಾದ್ರೆ ನಾಯಿಗಳು ಬಂದು ಅದನ್ನ ತಿನ್ನೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾಯಿಗಳು ಆತರ ಹೋಗದೇ ಇರೋ ತರ ತಾವು ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಇನ್ನು ಮೇವುಣಿಕೆಗಳ ಬಗ್ಗೆ ಹೇಳೋದಾದ್ರೆ ಮೇವುಣಿಕೆಗಳು ಮತ್ತು ನೀರುಣಿಕೆಗಳಿಗಾಗಿ ಅತಿ ಕಡಿಮೆ ವೆಚ್ಚದ ಹಾಗೂ ಸುಲಭವಾಗಿ ಸಿಗುವ ಮಣ್ಣಿನ ಪಾತ್ರೆಗಳನ್ನು ತಾವು ಉಪಯೋಗಿಸಬಹುದು. ಅಥವಾ ಸೀಸೆಯ ಬಾಯಿಗೆ ಕೊಳವೆಯೊಂದನ್ನು ಜೋಡಿಸಿ ನೀರುಣಿಕೆಗಳನ್ನು ಸಹ ತಾವು ತಯಾರಿಸಿಕೊಡಬಹುದು. ಸ್ವಯಂ ಚಾಲಿತ ನೀರುಣಿಕೆಗಳು ವ್ಯವಸ್ಥೆ ಸಹ ತಾವು ಮಾಡಬಹುದು. ಇವು ಮಾರುಕಟ್ಟೆಗಳಲ್ಲಿ ಲಭ್ಯವಿದ್ದಾವೆ. ತಾವು ಖರೀದಿಸಿ ಸಹ ಕೊಡಬಹುದು. ಈಗ ಮೊಲಗಳಿಗೆ ಆಹಾರವನ್ನು ನಾವು ಯಾವ ತರ ಕೊಡಬೇಕಾಗುತ್ತೆ, ಯಾವ ಆಹಾರವನ್ನು ಕೊಟ್ಟಿದ್ರೆ ಅವು ಸುಲಭವಾಗಿ ಜೀರ್ಣ ಮಾಡಿಕೊಳ್ತವೆ, ಈ ಬಗ್ಗೆ ಹೇಳಿ ಡಾಕ್ಟರ್ ಸುಮ ಅವರೇ. ಮೊಲಗಳಿಗೆ ಬೇಕಾಗುವ ಪೌಷ್ಟಿಕಾಂಶಗಳು ಮತ್ತು ಅವುಗಳ ಪ್ರಮಾಣಗಳು ಮೊಲಗಳ ಬೆಳವಣಿಗೆಯ ವೇಗ, ಉತ್ಪಾದನಾ ಸಾಮರ್ಥ್ಯ ಮತ್ತು ದೈಹಿಕ ಸ್ಥಿತಿಗಳನ್ನು ಅವಲಂಬಿಸಿವೆ. ವಿವಿಧ ರೀತಿಯ ಸಿದ್ಧಪಡಿಸಿದ ಆಹಾರ ಮಿಶ್ರಣಗಳು ಮಾರುಕಟ್ಟೆಗಳಲ್ಲಿ ಲಭ್ಯವಿದ್ದಾವೆ. ಮೊಲಗಳ ಆಹಾರವು ಹೊಂದಿರಬೇಕಾದ ಅವಶ್ಯಕ ಆಹಾರಗಳೆಂದರೆ ಶರ್ಕರ ಪಿಷ್ಟಗಳು, ಕೊಬ್ಬು, ಸಸಾರಜನಕ, ಜೀವಸತ್ವಗಳು, ಲವಣಗಳು ಮತ್ತು ನೀರು ಅಂತ ಹೇಳ್ತೀವಿ. ದಿನಬಳಕೆಯ ತರಕಾರಿಯ ಅಳಿದುಳಿದ ಭಾಗಗಳು ಅವ್ಯಾವ್ಯಾವೆಂದರೆ ಈಗ ಕ್ಯಾರೆಟ್ ಆಗ್ಬೋದು, ಕಿತ್ತಳೆ, ಸೇಬು, ಮೂಲಂಗಿ ಸೊಪ್ಪು, ಗೆಡ್ಡೆ ಗೆಣಸುಗಳು, ಮಳೆತ ಧಾನ್ಯಗಳು ಮುಂತಾದವುಗಳನ್ನು ಸಹ ತಾವು ಮೊಲಗಳಿಗೆ ಕೊಡಬಹುದು. ಇನ್ನು ಮೊಲಗಳ ಆಹಾರದಲ್ಲಿ ನಾರಿನಂಶ ಒಂದನ್ನ ತಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಈ ನಾರಿನಂಶ ಅಧಿಕವಾಗಿದ್ದರೆ ಚೆನ್ನ ಅಂತ ಹೇಳ್ತೀವಿ. ಬೇರೆ ಪ್ರಾಣಿಗಳು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಹೆಚ್ಚಾಗಿರಬೇಕು ಅಂತ ಹೇಳ್ತೀವಿ. ಆದ್ದರಿಂದ ಹಸಿರು ಹುಲ್ಲಿನ ಪೂರೈಕೆ ಸಹ ಮಾಡೋದು ಸೂಕ್ತ ಅಂತಾನೆ ಹೇಳಬಹುದು. ಹಸಿರು ಸೊಪ್ಪು ತರಕಾರಿಗಳು, ಕುದುರೆ ಮೆಂತ್ಯ, ಬರ್ಸೀಮ್, ಗಿನಿ, ಪ್ಯಾರಾ, ರೋಡ್ಸ್ ಮುಂತಾದ ಹಸಿರು ಚಿಗುರು ಹುಲ್ಲನ್ನು ಸಹ ತಾವು ಕತ್ತರಿಸಿ ಇವುಗಳ ತುಂಡರಿಸಿ ತಾವು ಕೊಡಬಹುದು. ಇನ್ನು ವಯಸ್ಕ ಮೊಲವೊಂದಕ್ಕೆ ಅಂತ ನಾವು ಉದಾಹರಣೆಗೆ ತಗೊಳೋದಾದ್ರೆ ಇದು ದಿನಕ್ಕೆ 150-200 ಗ್ರಾಂಗಳಷ್ಟು ಹಸಿರು ಮೇವನ್ನು ತಿನ್ನುತ್ತೆ ಅಂತ ಹೇಳಬಹುದು. ಅಂದ್ರೆ ಒಂದು ದೊಡ್ಡದಾಗಿರೋ ಮೊಲ ದಿನಕ್ಕೆ 150-200 ಗ್ರಾಂಗಳಷ್ಟು ಹಸಿರು ಮೇವನ್ನು ತಿನ್ನುತ್ತೆ ಇದು. ಆದ್ದರಿಂದ ಹಸಿರು ಹುಲ್ಲನ್ನು 3-4 ಅಂಗುಲ ಉದ್ದದ ತುಣುಕುಗಳನ್ನಾಗಿ ತಾವು ಕತ್ತರಿಸಿ ದಿನದಲ್ಲಿ ಒಂದು ಬಾರಿ ಮಾತ್ರ ಅಂದ್ರೆ 10-15 ನಿಮಿಷಗಳಷ್ಟು ತಿನ್ನುವಷ್ಟು ಟೈಮಲ್ಲಿ ಮಾತ್ರ ತಾವು ಪೂರೈಸಬೇಕಾಗುತ್ತೆ. ಇನ್ನು ಬೆಳವಣಿಗೆ ಹಂತದಲ್ಲಿ ನೋಡೋದಾದ್ರೆ ದಿನವೂ 70-80 ಗ್ರಾಂನಷ್ಟು ತೀಕ್ಷ್ಣಾಹಾರ ತಾವು ಕೊಡಬೇಕಾಗುತ್ತೆ. ಇದು ತೀಕ್ಷ್ಣಾಹಾರಗಳೆಲ್ಲ ಮಾರುಕಟ್ಟೆಗಳಲ್ಲಿ ಲಭ್ಯವಿದ್ದಾವೆ. ತಾವು ಖರೀದಿಸಿ ಅದನ್ನ ಕೊಡಬಹುದು. ಈಗ ಒಂದು ಮೊಲ ಸಾಕಿದ ನಂತರ ಈಗ ಉತ್ತಮವಾದ ಪೋಷಕಾಂಶ ಒದಗಿಸಿ ಅದು ನೀವು ಯಾವ ಹಂತಕ್ಕೆ ನೀವು ಮಾರುಕಟ್ಟೆಗೆ ಕಳಿಸ್ಕೊಡ್ಬಹುದು, ಯಾವ ತರ ಆ ಬಗ್ಗೆ ಹೇಳಿ ಹೆಂಗೆ ಅಂತ. ಇನ್ನು ಮೊಲಗಳು ಮತ್ತು ಅವುಗಳ ಉತ್ಪನ್ನಗಳಿಗೆ ಸದ್ಯದಲ್ಲಿ ಉತ್ತಮ ಮಾರಾಟ ಸೌಲಭ್ಯಗಳು ಇದಾವೆ ಅಂತಾನು ಹೇಳ್ಬೋದು, ಒಂದೊಂದ್ಸಾರಿ ಇಲ್ಲ ಅಂತಾನು ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಗೌರ್ಮೆಂಟ್ ಆಗ್ಲಿ ಯಾವುದೇ ಇದು ಸ್ಕೀಮ್ಗಳ ತರ ತಗೊಂಬರೋದು ಆ ತರ ಎಲ್ಲ ಏನು ಮಾಡಿಲ್ಲ. ಈ ಕಾರಣದಿಂದ ಹೊಸದಾಗಿ ಮೊಲ ಸಾಕಣೆ ಕೈಗೊಳ್ಳೋರು ಹಿಂಜರಿಯುತ್ತಾ ಇದ್ದಾರೆ. ಏನು ಸ್ಕೀಮ್ ಇಲ್ಲ, ನಮ್ಗೆ ಮಾರುಕಟ್ಟೆ ಇಲ್ಲ, ಲಭ್ಯತೆ ಇಲ್ಲ, ಈಗ ಕೋಳಿಗಿರೋ ತರ, ಕುರಿ ಮೇಕೆಗಿರೋ ತರ ಲಭ್ಯ ಮಾರುಕಟ್ಟೆಗಳಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ರೈತರು ಹಿಂದೆ ಬರ್ತಾ ಇದ್ದಾರೆ. ಈ ಮಾರಾಟ ಸೌಲಭ್ಯಗಳನ್ನು ತಾವು ಹೊಸದಾಗಿ ಕಲ್ಪಿಸಿಕೊಂಡು ಹಾಗೂ ಬಲಪಡಿಸಲು ಸತತ ಪ್ರಯತ್ನಗಳು ನಡೆಸಬೇಕಾಗಿದೆ ಅಂತಾನೆ ನಾನು ಹೇಳ್ತೀನಿ. ಇನ್ನು ಪ್ರಾರಂಭದಲ್ಲಿ ಗೆಳೆಯರಿಗೆ ಅಥವಾ ಅಕ್ಕಪಕ್ಕದ ಜನರಿಗೆ ಮಾರಾಟ ಮಾಡಬಹುದು. ಇದರ ಮಾಂಸದ ಬಗ್ಗೆ ತಾವೇ ತಿಳುವಳಿಕೆ ತಿಳ್ಕೊಂಡು ಬೇರೆಯವರಿಗೆ ತಿಳಿಸಬೇಕಾಗಿದೆ. ಇದು ನಾನಾಗ್ಲೇ ತಿಳಿಸಿದಾಗೆ ಸಸಾರಜನಕ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಿದೀನಿ ಇದ್ರ ಮಾಂಸದಲ್ಲಿ. ಇನ್ನು ವಾರದ ಸಂತೆಗಳಲ್ಲಿ ಮಾರೋದನ್ನು ಸ್ವಲ್ಪ ರೈತರು ನಾವು ನೋಡಿದೀವಿ. ಇನ್ನು ಜನರನ್ನು ಆಕರ್ಷಿಸೋದಕ್ಕೆ ಈ ಮೊಲದ ಮಾಂಸ ಸ್ವಾದಕ ಯುಕ್ತ ಭೋಜ್ಯಗಳನ್ನು ಸಹ ಸಿದ್ಧಪಡಿಸಿ ಮಾರಬಹುದು. ಇದು ಸಹ ಒಂದು ಮಾರುಕಟ್ಟೆಗೆ ಇನ್ನು ಪ್ರಚಲಿತ ಆಗಿಲ್ಲ, ಎಲ್ಲರಿಗೂ ಪರಿಚಯ ಆಗಿಲ್ಲ. ಸ್ವಲ್ಪ ಹಳ್ಳಿಗಳಲ್ಲಿ ಸ್ವಲ್ಪ ಈ ತರ ಸಾಕಾಣಿಕೆ ಮಾಡೋ ಕಡೆ ಆಗಿದಾವೆ. ತುಂಬಾ ನಮ್ಮ ಕರ್ನಾಟಕ ಪೂರ್ತಿ ಆಗಿದೆ ಅಂತ ಹೇಳಕ್ ಆಗಲ್ಲ. ಹೀಗೆ ನಾವೇ ಚಾಣಕ್ಯರಾಗಿ ಈ ಕ್ರಮೇಣ ಮಾರುಕಟ್ಟೆ ನಾವು ಅಭಿವೃದ್ಧಿ ಪಡಿಸ್ಕೊಂಡ್ರೆ ಅದು ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳ್ತೀವಿ. ಇನ್ನು ಇಷ್ಟೇ ಅಲ್ಲದೆ ಇನ್ನೊಂದು ಹೇಳೋದು ಅಂತಂದ್ರೆ ಮೊಲಗಳ ಪ್ರದರ್ಶನಗಳನ್ನು ಏರ್ಪಡಿಸೋದು, ಇವುಗಳ ಮೂಲಕನೂ ಸಹ ಬೇಡಿಕೆ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ. ಸಾಮಾನ್ಯವಾಗಿ ಯಾವ ತರ ರೇಟ್ ಅಲ್ಲಿ ಮಾರ್ತೀರಿ? ಇದು ಕೋಳಿ ಮತ್ತೆ ಕುರಿ ಮೇಕೆಗಿಂತನೂ ಹೆಚ್ಚಾಗಿ, ಕುರಿಗಿಂತ ಅಂತ ಹೇಳಕ್ಕಾಗಲ್ಲ, ರೇಟ್ ಹೆಚ್ಚಾಗೇ ಇರುತ್ತೆ. ಯಾಕಂದ್ರೆ ಇದ್ರದ್ದು ಚಿಕ್ಕ ಪ್ರಾಣಿ, ಆದ್ರೂ ರೈತರು ಹೇಳೋದು ಈಗ 800 ರೂಪಾಯಿ 1,000 ರೂಪಾಯಿ ಆ ತರ ಜಾಸ್ತಿ ಕೆಜಿಗೆ. ಅವರು ಒಂದೊಂದ್ಸರಿ ಕೆಜಿ ಲೆಕ್ಕ ಹೇಳ್ದೇನೆ ಒಂದೊಂದು ಏನು ಮೊಲ ಎಷ್ಟೆಷ್ಟಿದೆ ಅದರದ್ರದ್ದೇ ಈ ಒಂದೊಂದು ಮೊಲನೆ ತಗೊಂಡು ಹೋಗ್ಬಿಡ್ತಾರೆ. ಆ ತರ ಮಾರುಕಟ್ಟೆ ಇದೆ. ನಿಗದಿಯಾದ ಈಗ ಮಾರುಕಟ್ಟೆಯಲ್ಲಿ ಸರ್ಕಾರ ನಿಗದಿಪಡಿಸಿರೋ ತರ ಮಾರುಕಟ್ಟೆ ಬೆಲೆ ಇದಕ್ ನಿಗದಿಪಡಿಸಿಲ್ಲ. ಈಗ ಕೋಳಿಗೆ, ಕೋಳಿ ಮೊಟ್ಟೆಗೆ, ಕುರಿ ಮಾಂಸಕ್ಕೆಲ್ಲ ಪ್ರತಿದಿನ ನಾವು ನೋಡಬಹುದು ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಮಾರುಕಟ್ಟೆ ಬೆಲೆ ಕೊಟ್ಟಿರ್ತಾರೆ. ಆದ್ರೆ ಈ ಮೊಲದ ಮಾಂಸಕ್ಕಾಗ್ಲಿ ಯಾವುದೇ ತರ ಉಣ್ಣೆಗಾಗ್ಲಿ ಈ ತರ ನಿಗದಿಪಡಿಸಿರೋದಂತ ಪ್ರತಿದಿನ ನಾವು ನೋಡಕ್ ಸಿಗೋದಿಲ್ಲ. ಅದ್ ಲಭ್ಯತೆ ಎಷ್ಟಿದೆಯೋ ಅಷ್ಟರಲ್ಲಿ ನಾವು ಮಾರ್ಬೇಕಾಗುತ್ತೆ. ಅದೇ ನಾನು ಹೇಳ್ದೆ ಅಲ್ಲ, ಈಗ ಪ್ರದರ್ಶನಗಳು ಮಾಡಿ ತಾವು ಇದ್ ಮಾಡಬಹುದು ಅಂತ. ಈಗ ಪ್ರಚಾರ ಸಹ ಮಾಡಬಹುದು. ಈಗ ಪಶು ಮೇಳಗಳಾಗ್ಬಹುದು, ಕೃಷಿ ಮೇಳಗಳಾಗ್ಬಹುದು, ಈ ಮೇಳಗಳಲ್ಲಿ ನಾವು ಪ್ರದರ್ಶನ ಮಾಡಿದಾಗ ಅಲ್ಲಿ ರೈತರೆಲ್ಲ ಬಂದಿರ್ತಾರಲ್ಲ, ಅವರು ನೋಡಿ ಉತ್ತೇಜನಗೊಂಡು ಈ ಸಾಕಾಣಿಕೆಯನ್ನು ಮಾಡಕ್ ಬರ್ತಾರೆ. ಇದರಿಂದ ಬೇಡಿಕೆ ಹೆಚ್ಚಾಗೋ ಸಾಧ್ಯತೆನೂ ಇದೆ ಅಂತಾನು ಹೇಳ್ಬಹುದು. ಇನ್ನು ಮೊಲೆ ಸಾಕಾಣಿಕೆ ಮಹತ್ವವನ್ನು ನಾವು ಸಾರ್ವಜನಿಕರಿಗೆ ಮನದಟ್ಟ ಆಗುವಂತೆ ತಿಳಿಸೋದ್ರಿಂದ ಇದು ಮೇಳಗಳು ಸಹ ಹೆಚ್ಚಿಗೆ ಭಾಗವಹಿಸ್ತವೆ ಮತ್ತು ಉಪಕಾರಿ ಆಗ್ತವೆ ಅಂತಾನು ನಾವು ಹೇಳ್ಬಹುದು. ಈಗ ಮೊಲ ಸಾಕಾಣಿಕೆ ಮಾಡಬೇಕಾದ್ರೆ ಈಗ ಸಾಮಾನ್ಯವಾಗಿ ಈಗ ಫಾರ್ಮ್ಗೆ ಸಂಬಂಧಪಟ್ಟ ಹಾಗೆ ಮೊಲದ ತಳಿಗಳ ಬಗ್ಗೆ ತಾವು ಹೇಳಿದ್ರಿ. ಈಗ ಹಳ್ಳಿಯಲ್ಲೂ ಕೂಡ ಈ ಮೊಲಗಳ ಅರಣ್ಯದಲ್ಲಿ ಮತ್ತೆ ಬಯಲು ಪ್ರದೇಶದಲ್ಲಿ ಬೆಳಿತಾವಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವಕ್ಕೆ ಇವಕ್ಕೆ ಏನು ವ್ಯತ್ಯಾಸ ಇದೆಯಾ? ಹೆಂಗೆ ಬಯಲು ಪ್ರದೇಶದಲ್ಲಿ ಇಲ್ಲ ಕಾಡಲ್ಲಿ ಸಿಗ್ತವೆ ಕಾಡ್ ಮೊಲ ಅಂತೆಲ್ಲ ಹೇಳ್ತಾರೆ. ಅದನ್ನ ಎಷ್ಟೊಂದ್ ಜನ ಬೇಟೆ ಆಡಿ ತಿನ್ನೋ ಸಾಧ್ಯತೆಗಳು ಇದಾವೆ. ಅವನ್ನ ತಗೊಂಬಂದ್ಬಿಟ್ಟು ನಾವು ಸಾಕ್ತಿವಿ ಅಂತ ಹೋದ್ರೆ ಅವು ಹೆಚ್ಚಾಗಿ ಹೊಂದ್ಕೊಂಡೇ ಇರ್ಬೋದು ನಮ್ಮ ಇದಕ್ಕೆ. ಅವು ಫ್ರೀಯಾಗಿ ಓಡಾಡ್ಕೊಂಡಿರ್ತವೆ ಇದ್ರಲ್ಲಿ. ಅದಕ್ಕೆ ಈ ತಳಿಗಳು ನಾವು ಲಿಸ್ಟ್ ಮಾಡಿದ್ವಲ್ಲ, ಈ ತಳಿಗಳು ನಮ್ಮ ವಾತಾವರಣಕ್ಕೆ ಅಂದ್ರೆ ಈಗ ಪಂಜರದಲ್ಲಿ ಇಟ್ಬಿಟ್ಟು ಆಗ್ಬೋದು, ಇಲ್ಲ ಹಿತ್ತಲಲ್ಲಿ ಸಾಕೋದಾಗ್ಬೋದು, ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ತವೆ, ನಾವು ಕೂಡ ಆಹಾರ ತಿನ್ಕೊಂತವೆ. ಆದ್ರೆ ನಾವು ಕಾಡಿಂದ ತಗೊಂಬಂದ್ಬಿಟ್ಟು ಅವನ್ನ ಇಟ್ಕೊಂಡು ಸಾಕ್ತಿವಿ ಅಂತಂದ್ರೆ ಅವಕ್ಕೆ ಮನಸ್ಥಿತಿನೇ ಅವು ಇಲ್ಲಿ ಹೊಂದಾಣಿಕೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡೇನೆ ಬೆಳವಣಿಗೆ ಚೆನ್ನಾಗಿ ಆಗದೆ ಆಗ್ಬೋದು. ಅವನ್ನ ನಾವಿನ್ನೂ ಅನುಭವಿಸ್ತಾ ಅರಣ್ಯಕ್ಕೆ ಹೋಗ್ಬೋದು, ಅರಣ್ಯಕ್ಕೆ ಓಡ್ ಬಿಡ್ಬೋದು. ಏನಾದ್ರೂ ತಾವೇನಾದ್ರೂ ಬಿಟ್ರೆ ಮತ್ತೆ ಅವು ವಾಪಸ್ ಹೊರಟೋಗ್ಬಿಡ್ತವೆ. ಅಂದ್ರೆ ನೀವು ಒಂದು ರಕ್ಷಣಾತ್ಮಕವಾಗಿ ಮಾಡಿಡ್ಬೇಕು. ಅಂದ್ರೆ ಇವು ಸ್ಥಳೀಯ ವಾತಾವರಣಕ್ಕೆ ಹೊಂದ್ಕೊ ಬೆಳಿತಾವ ಅಂತ ಜಾಸ್ತಿ ಇರುತ್ತೆ. ಹೌದೌದು, ಈ ಸ್ಥಳೀಯ ವಾತಾವರಣಕ್ಕೆ ಚೆನ್ನಾಗಿ. ಈಗ ನಾವು ತಿಳಿಸಿರೋ ತಳಿಗಳು ಎಲ್ಲ ನಮ್ಮ ಕರ್ನಾಟಕ ಇದ್ರಲ್ಲೇ ಆಗ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ತಳಿಗಳೂ ಹೊಂದ್ಕೊಳ್ತವೆ. ನಮ್ಮ ಪಶುವೈದ್ಯ ಕಾಲೇಜುಗಳಲ್ಲೂ ಸಹ ನಾವು ಇವನ್ನ ಸ್ವಲ್ಪ ಇಟ್ಕೊಂಡು ಸಾಕ್ತಿದೀವಿ. ಹೆಚ್ಚಾಗಿ ನಾನು ಹೇಳ್ದಾಗೆ ಸಂಶೋಧನೆಗೆ ಈ ಪ್ರಾಣಿಗಳನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಸಂಶೋಧನೆಗಳಿಗೆ ಯಾವುದೇ ಆಹಾರನ ನಾವು ಇದ್ ಮಾಡಬಹುದು, ಡ್ರಗ್ಸ್ ಮಾಡಬಹುದು, ಅದರಲ್ಲೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇದೀವಿ. ಅಂದ್ರೆ ಅಲ್ಲಿ ನೀವು ಮೊದಲು ಪ್ರಯೋಗ ಮಾಡ್ತಾರೆ, ಪ್ರಯೋಗಗಳು ಮಾಡೋದಕ್ಕೆ ಈ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಅಲ್ಲಿ ಏನಾದ್ರು ಸರಿ ಆದ್ರೆ ಆದ್ರೂ ಅವ್ರ ನಿರೀಕ್ಷಿತ ಪ್ರಮಾಣದ ಅಲ್ಲಿ ಪರಿಣಾಮ ಆದಾಗ ಅದನ್ನ ಔಷಧಿ ಯಶಸ್ ಗಳಿಸಿದ್ಮೇಲೆ ಇದನ್ನ ಜನರಿಗೆ ಜನರ ಮೇಲೆ ಉಪಯೋಗಿಸ್ತಾರೆ. ಈ ತರ ಪರ್ಯಾಯವಾಗಿ ಮೆಡಿಕಲ್ ವರ್ಲ್ಡ್ ಅಲ್ಲಿ ಉಪಯೋಗಿಸ್ತಾರೆ. ಹೌದು ಸರ್. ಈಗ ಜಂಗಲ್ ಅಲ್ಲಿ ಬೆಳೆಯಂತ ಈ ಮೊಲಗಳ ಸಾಕಾಣಿಕೆ ಮಾಡಬಹುದಾ ನಾವು? ಹೌದು, ನಾವ್ ಹೇಳಿದ್ವಲ್ಲ ಜಂಗಲ್ ಅಲ್ಲಿ ಅಥವಾ ತೋಟದಲ್ಲಿ ಅಂದ್ರೆ ರಕ್ಷಣೆ ಮಾಡಿ ಬಲೆ ಹಾಕಿ ಅಥವಾ ಏನೋ ಒಂದು ಅಡ್ಡಗೋಡೆ ಮಾಡಿ ಇಲ್ಲಿ ಸಾಕೊಳ್ಬಹುದಾ? ಸಾಕೊಳ್ಬಹುದು, ಅದೇ ಹೇಳಿದ್ವಲ್ಲ, ಓಡಾಡಕ್ಕೆ ಅದಕ್ಕೆ ಈಗ ನೀವು ಜಾಗ ಕೊಟ್ಟು ಬಿಟ್ಟು ಮಾಡ್ಬೇಕು. ಪಂಜರದಲ್ಲಿ ಕೂಡ ಹಾಕ್ಬಾರ್ದು ಜಾಗ ಹೆಚ್ಚು ಹಿತ್ತಲಲ್ಲಿ ಅಂತ ಹೇಳಿದ್ವಲ್ಲ, ಅಲ್ಲೆಲ್ಲ ನಮ್ಮ ಹತ್ರ ಮನೆ ಹತ್ರ ತುಂಬಾ ದೊಡ್ಡದಾಗ ಜಾಗ ಇದ್ರೆ ಈ ಕಾಡಿಂದ ತಂದಿರೋ ಮೊಲಗಳನ್ನು ಅದ್ರಲ್ಲಿ ಓಡಾಡ್ಕೊಂಡು ಫ್ರೀ ಆಗಿರೋ ತರ ಬಿಟ್ಟು ಬಿಟ್ಟು ಅದೇ ತರ ನೀವು ಈಗ ಈಗ ಏನು ಫಾರ್ಮ್ ನಲ್ಲಿ ಸಾಕಂತ ಈ ಮೊಲ ತಳಿಗಳನ್ನ ಈ ಅರಣ್ಯದಲ್ಲಿ ಬೆಳೆಯುವಂತ ಈ ತಳಿಗಳ ಜೊತೆಗೆ ನಾವು ಒಂದೇ ಪ್ರದೇಶದಲ್ಲಿ ಬೆಳೆಸಿದ್ರೆ ಹೇಗೆ? ಒಂದೇ ಪ್ರದೇಶದಲ್ಲಿ ಸಡನ್ ಆಗಿ ನಾವು ಒಂದು ಕೊಬ್ಬಿಟ್ಟ ತಕ್ಷಣ ಎಲ್ಲಾ ಪ್ರಾಣಿಗಳಲ್ಲೂ ಆ ಫೈಟಿಂಗ್ ಅಂತ ಹೇಳ್ತೀವಲ್ಲ ಇದ್ದೇ ಇರುತ್ತೆ. ನೀವು ಒಂದೇ ಸರಿ ಕಡಿಮೆ ಬಿಡಬೇಕು, ನೀವು ಜಂಗಲ್ ಇದ್ರ ಜೊತೆಗೆ ಒಂದು ಹತ್ತು ಬಿಡಬೇಕು. ಹೌದು, ಅದೇ ಅದನ್ನ ನಿಧಾನಕ್ಕೆ ಈಗ ಒಂದು ದಿವಸ ಒಂದು ಅರ್ಧ ಗಂಟೆ ಬಿಡೋದು. ಮರಿ ಅಂದ್ರೆ ಹೊಂದ್ಕೊಂಡ್ಬಿಡ್ತವೆ. ಮತ್ತೆ ಈಗ ದೊಡ್ಡದ್ ತಗೊಂಬಂದಿದ್ದೀರಾ ಅಂದ್ರೆ ಒಂದು ಗಂಟೆ ಬಿಡಬೇಕು ಫಸ್ಟ್ ಗೆ, ಆಮೇಲೆ ಒಂದು ಗಂಟೆ ಆದ್ಮೇಲೆ ತೆಗೆದು ಬಿಡಬೇಕು, ಆಮೇಲೆ ಎರಡು ಗಂಟೆ ಬಿಡೋದು. ಇದೇ ತರ ಸ್ವಲ್ಪ ಸ್ವಲ್ಪ ದಿವಸನೆ ಬಿಟ್ಟು ಬಿಟ್ಟು ಟೈಮ್ ಅಡ್ಜಸ್ಟ್ ಆದ್ಮೇಲೆ ಅವನ್ ಬಿಟ್ರೆ ಅವು ಹೊಂದ್ಕೊಂಡು ಚೆನ್ನಾಗಿ ಬೆಳೀತವೆ. ತಾವ್ ಹೇಳಿದಾಗೆ ಎಳೆ ಮರಿ ಅಂದ್ರೆ ಗಂಡು ಹೆಣ್ಣು. ಹಾ ಹೌದು ಹೌದು, ಗಂಡು ಹೊಂದ್ಕೊಳ್ಬಹುದು. ಅದೇ ಅದೇ ನೋಡಿ ನಾವು ಅದನ್ನ ಒಂದ್ ನೋಡ್ಕೊಬೇಕು ಅದ್ರದ್ದು ಹೇಗಿದೆ ಅಂತ. ಏನು ಅವು ಜಗಳ ಮಾಡ್ತಾ ಇಲ್ಲ, ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಆಗ್ತಿದ್ದಾವೆ ಅಂದ್ರೆ ಸದಾ ಹೊಂದ್ಕೊಂಡ್ಬಿಟ್ಟಿದಾವೆ ಅಂತಾನೆ ಅರ್ಥ. ಅದನ್ನ ನಾವು ಪದೇ ಪದೇ ನೋಡಿ ನೋಡಿ. ಈಗ ಆತರ ಪ್ರಯೋಗ ನೀವು ತಮ್ಮ ಕಾಲೇಜು ವತಿಯಿಂದ ಸಂಶೋಧನೆ ಮಾಡಿರ್ಬೋದು? ಇಲ್ಲ, ಆತರ ಸಂಶೋಧನೆಗಳು ನನಗೆ ತಿಳಿದಿರೋ ಪ್ರಕಾರ ಆಗಿಲ್ಲ, ನಮ್ಮ ಕಾಲೇಜಿನಲ್ಲಿ ಆಗಿಲ್ಲ, ಬೇರೆ ಕಾಲೇಜುಗಳಲ್ಲಿ ಮಾಡಿರ್ಬೋದು. ಯಾಕಂದ್ರೆ ಇದನ್ನ ವೈಲ್ಡ್ ಮತ್ತೆ ಡೊಮೆಸ್ಟಿಕ್ ಅಂತ ಹೇಳ್ತೀವಿ, ಇವೆರಡನ್ನೂ ಬ್ರೀಡ್ಸ್ ತಂದಿಟ್ಬಿಟ್ಟು ಮಾಡೋದಂತ. ಹೌದು, ನೀವ್ ಹೇಳಿದಾಗೆ ಸಣ್ಣ ಮರಿಗಳನ್ನ ತಂದಿಟ್ಬಿಟ್ರೆ ಗ್ಯಾರಂಟಿ ಅವು ಬೇಗ ಹೊಂದ್ಕೊಂಡ್ಬಿಡ್ತವೆ. ಸಾಕಷ್ಟು ಕಾಡು ಪ್ರಾಣಿಗಳನ್ನೆಲ್ಲ ವಿದೇಶಗಳಲ್ಲೆಲ್ಲ ಹೌದು ಅದನ್ನ ಸಾಕಣೆ ಮನುಷ್ಯರ ಜೊತೆಗೆ ಸಾಕೋದು ಅದು ಇದು ಮಾಡ್ತಾರೆ. ನಮ್ಮ ದೇಶದಲ್ಲಿ ಅದು ಕಾಯ್ದೆ ಕಾನೂನು ಪ್ರಕಾರ ಅದು ವಿರುದ್ಧ ಇದೆ, ಅದನ್ನ ಸಾಕುವ ಇದಿಲ್ಲ, ಮಾರ್ಗ ಇಲ್ಲ. ವಿದೇಶಗಳಲ್ಲಿ ಆ ತರ ಮಾಡಿದಾರೆ. ಆದ್ರೆ ಇವು ಸಾಕು ಪ್ರಾಣಿಗಳಲ್ಲ. ಹೌದು, ಈ ಮೊಲದ ಬಗ್ಗೆ ನಾವು ಮಾತಾಡಬಹುದು. ಮೊಲ ಈಗ ಈ ಕಾಡು ಮೊಲ ಮತ್ತೆ ಫಾರ್ಮ್ ಮೊಲನ ಎರಡನ್ನು ಸೇರಿಸಿ ನಾವು ಮಾಡಬಹುದು ಈ ತರ ಮಾಡಿ, ರೈತರಿಗೆ ಒಳ್ಳೇದಾಗ್ಲಿ ಅಂತ. ಹೌದು, ಈಗ ಸ್ವ ಉದ್ಯೋಗ ಕಂಡುಕೊಳ್ಳೋದು, ಹೌದು, ರೈತರ ಮಕ್ಕಳು ಅವರಿಗೆ ಒಂದು ಪರ್ಯಾಯ ಕಸುಬಾಗುತ್ತಲ್ಲ ಅಂತ. ಹೌದು ಹೌದು, ಈಗ ಮಾಡಿದ್ರೆ ಸ್ವಲ್ಪ ಯಶಸ್ ಕಾಣಬಹುದೇನ? ಹೌದು ಸರ್, ತಾವ್ ಹೇಳ್ದಂಗೆ ಕೋಳಿ, ಅದೇ ತರ ಕೋಳಿ, ಕಾಡು ಕೋಳಿ ಅಥವಾ ಊರು ಕೋಳಿ ಇವು ಕೂಡ ಮಾಡಬಹುದು ಪ್ರಯೋಗ ತಮ್ಮ ದಿಶೆಯಲ್ಲಿ, ತಮ್ಮ ವಿಶ್ವವಿದ್ಯಾಲಯದ ವತಿಯಲ್ಲಿ ಯಶಸ್ ಆದ್ರೆ. ಈಗ ಹೌದು ಸರ್, ತಾವು ಗ್ಯಾರಂಟಿ ನೀವ್ ಹೇಳಿದಿರಲ್ಲ, ಇನ್ ಮುಂದೆ ಈ ತರ ಸಂಶೋಧನೆಗಳನ್ನ ತಗೊಳಕ್ಕೆ ಇಷ್ಟಪಡ್ತೀವಿ ಸರ್ ಈ ತರ. ಆಯ್ತು ಡಾಕ್ಟರ್ ಸುಮ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ರೈತ ಬಾಂಧವರಲ್ಲಿ ಕೃಷಿಯ ಜೊತೆಗೆ ಉಪಕಸುಬು ಮೊಲ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುಮ ಅವ್ರ ಜೊತೆಗೆ ಮಾತಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ರಿ ಡಾಕ್ಟರ್ ಸುಮ ಅವರೇ. 9535733433 ಮತ್ತೊಂದ್ ಸಾರಿ ಹೇಳ್ತೀನಿ, 9535733433 ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಕಾರ್ಯಕ್ರಮ ಕೃಷಿರಂಗ. ಇನ್ನು ಮುಂದೆ ನಿಮಗಾಗಿ ಮೂಡಿ ಬರಲಿದೆ ಭಜನೆ ಪದ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ. ಗುರು ವಿಷ್ಣು, ಗುರುದೇವ, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ.